ಮ್ಯಾಕಿಗೆ ಪೋತಿ, ಕುರಿಗೆ ಇಲ್ದಿದ್ರು ನಡೀತೈತಿ. ಮ್ಯಾಕಿಗೆ ಪೋತಿ ಕಂಪಲ್ಸರಿ ಶೆಡ್ ಇದ್ರೆ ಮ್ಯಾಕೆ ಮರಿ ಏನು ಕೆಡಲ್ಲ, ಕಾಯಿಲೆ ಬರಲ್ಲ, ಬಹಳ ಚೆನ್ನಾಗಿರ್ತವೆ. ಪ್ರತಿ ದಿವಸ ಮೇಕೆಗೆ ಏನೇನು ಆಹಾರ ಕೊಡ್ತೀರಾ, ನೀರು ಯಾವ ಟೈಮ್ನಲ್ಲಿ ಕೊಡ್ತೀರಾ, ಮತ್ತೆ ಹೊರಗಡೆ ಎಷ್ಟೊತ್ತಿನವರೆಗೂ ಮೇಯಿಸ್ಕೊಂಡು ಬರ್ತೀರಾ, ಇದೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತಾರೆ? ಮ್ಯಾಕೆ ಸಹ ಲೇಟಾಗಿ ಹೋದ್ರೂ ನಡೀತೈತೆ ಸರ್. 11-12 ಗಂಟೆಗೆ ಹೋದ್ರೂ ಮೇಕೆ ಮೇಯಿಸ್ಬೋದು. ಕುರಿ ಹಂಗಲ್ಲ, 9 ಗಂಟೆಗೆ ಎಬ್ಬರಿಸಲೇಬೇಕು. ಕುರಿದ ಮೇಲೆ ಲೆಕ್ಕಾಚಾರ, 9 ಗಂಟೆಗೆ ಅಂಶ ಮನೆ ಸತ್ತದನಂದ್ರೂ ಯಾರು ಕೊಟ್ಟಾರು ಹೊಡ್ಕಳಿಸ್ಲೇಬೇಕು. ಮ್ಯಾಕೆ ಹಂಗಲ್ಲ, ಇಲ್ಲನ ನಾವು ಚಾಳಿಕೇರಿಗೆ ಹೋಗು, ಪರಶುರಾಮಪುರಕ್ಕ ಏನೋ ಒಂದು ಟಾನಿಕ್ ತರಬೇಕು, ಒಂದು ಇನ್ನೊಂದು ಕಂದ್ರೂ ಹೋಗಿ ಬಂದು ನಿಧಾನಕ್ಕೆ ಬಿಟ್ಟರು ಹೋಗಿ ಒಂದು 4 ಕೊನೆ ಬೇವಿನ ಸೊಪ್ಪು ಕೊಡಿದ್ರು ಮೇಯ್ತೆ. ಮೇಕೆ ಬೇಗ ಮೇಯಿಸ್ಬೋದು ಸರ್, ಮೇಕೆನೆ ಬೆಟ್ರು, ಒಳ್ಳೇದು. ಮತ್ತೆ ಇದಕ್ಕೆಲ್ಲ ಸಾಕಷ್ಟು ರೋಗ ಬರೋ ಸಾಧ್ಯತೆ ಇರುತ್ತೆ, ಯಾವುದೇ ಆಗಲಿ ಕುರಿ ಮೇಕೆ ಹಸುಗಳಿಗೆಲ್ಲ. ಏನೇನು ರೋಗ ಬರುತ್ತೆ ಮೇಕೆಗಳು ಮುಖ್ಯವಾಗಿ? ಮೇಕೆಗೆ ಏನಿಲ್ಲ ಸರ್, ವರ್ಷಕ್ಕೆ ಒಂದು ಸಾರಿ ಮಾತ್ರ ಈ ಟಿ ಮಾಡಿದ್ರೆ ಸಾಕು. ನಮ್ಮ ಕೆಲವರು ಮೇಕೆ ಸಾಕಾಣಿಕೆ ಗೊತ್ತಿಲ್ಲ, 2-2 ಸಾರಿ ಈ ಟಿ ಮಾಡ್ತಾರೆ, ಹಾಲು ಕಮ್ಮಿ ಆಗುತ್ತೆ, ಉತ್ಪಾದನೆ ಮರಿ ಫುಲ್ ಜೊಳ್ಳು ಬರುತ್ತೆ, ಮರಿ ತುಪ್ಪಡ ಬರುತ್ತೆ. ಮರಿಗೆ ಕರೆಯನ್ನು ಬೀಳ್ತ ಸರ್, ಕರೆಯನ್ನು ಬಿದ್ದ ತಕ್ಷಣ ಉಣ್ಣೆ ಕಾಟ ಆಗುತ್ತೆ, ಮರಿ ಫುಲ್ ವೀಕ್ನೆಸ್ ಆಗಿ ಉಸ್ ಬರೀ ನಮ್ಮೂರ ಕೆಲವರು ಅನುಭವ ಇಲ್ಲ ಕೊಟ್ಟಿದ್ದಾರೆ. 1,000 ಸಾವಿರದಿಂದ 1,700 ರೈತರು ಕೊಟ್ಟಿರೋರು ಇದಾರೆ. 1,000 ರೂಪಾಯಿ ಮರಿದ್ರೆ 300 ರೂಪಾಯಿ ಒಂದೊಂದು ಮರಿ ಮರಿದರೂ ಇದಾರೆ ನಮ್ಮ ಕಣ್ಣು ಮುಂದೆ ನಾವು ನೋಡ್ರಿ ಅಂತ ಮೇಕೆ ಸಾಕಾಣಿಕೆಗಾರು. ಮೇಕೆ ಉಣ್ಣೆ ಬಿದ್ದಾಗ ಉಣ್ಣೆಗೆ ಔಷಧಿ ಹಾಕ್ಬೇಕು. ಶೆಡ್ ಸುತ್ತೂರ ಉಣ್ಣೆ ಪುಡಿ ಹಾಕ್ಬಿಟ್ರೆ ನಡೀತೈತಿ, ಇಲ್ಲ ಶೆಡ್ ಬದಲಾಯಿಸಿರೋ ಒಳ್ಳೇದು. ಇನ್ನ ಈಗ ಈ ತರ ಏನಾದ್ರು ಕಾಯಿಲೆ ಬಂದಾಗ ಡಾಕ್ಟರ್ ಕಂಡು ಅವ್ರ ಏನೇನು ಸಲಹೆ ಸೂಚನೆ ಮೇರೆಗೆ ಏನೇನು ಔಷಧಿಗಳು ಕೊಡ್ತಾರೋ ಅದನ್ನೆಲ್ಲ ತಂದು ಹಾಕೋದು ಅದ್ ಮಾಡ್ತಾರೆ. ಕೆಲವರು ರೈತರು ಏನ್ ಮಾಡ್ತಾರೆ ಅಂದ್ಬಿಟ್ರೆ ಅವರೇ ಯಾವ್ದೊಂದು ಮೆಡಿಕಲ್ ಸ್ಟೋರ್ಗೆ ಹೋಗ್ತಾರೆ, ಕುರಿಗೆ ಅಥವಾ ಮೇಕೆಗಿಂತ ರೋಗ ಬಂದಿದೆ ಸರ್ ಅಂತ ಹೇಳಿ ಔಷಧಿ ತಗೊಂಬಂದು ಅವರೇ ಚುಚ್ಚುಮದ್ದು ಇವನ್ನೆಲ್ಲ ಕೊಡೋದು ಸಾಧ್ಯತೆ ಇರುತ್ತೆ. ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಕೊಡೋದು? ಸರಿನೂ ಅನ್ಸುತ್ತೆ, ಕೆಲವು ತಪ್ಪುನು ಅನ್ಸುತ್ತೆ. ಡಾಕ್ಟರ್ ಸಲಹೆ ಪಡೆದ್ರೆ ತುಂಬಾ ಒಳ್ಳೇದು. ಹೊಟ್ಟೆ ನೋವಿಗೆ ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು, ಮೇವು ತಿನ್ನಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು. ಇವಾಗ ಕೆಲವು ಮರಿ ತಿರುಗಿರಲ್ಲ ಸರ್ ಹೊಟ್ಟೆಗೆ, ಗರ್ಭದ ಇದು ಪ್ರಾಬ್ಲಮ್ ಆಗಿರುತ್ತೆ, ಅದು ಆಶ್ನ ಬಾಯಿ ಆಗಿರಲ್ಲ, ಮರಿ ಓಪನ್ ಮಾಡ್ಬೇಕಂದ್ರೆ ಎರಿಗೆ ಟೂಬ್ ತರಬೇಕು. ಮೆಡಿಕಲ್ ಸ್ಟೋರ್ನಕ್ಕೆ ಹೋಗಿ ಸುಮ್ಮನೆ ಯಾವುದೇ ಎರಿಗೆ ಟೂಬ್ ತಂದು ಮಾಡಿದ್ರು ಬರಲ್ಲ, ಅದು ಪಶು ಇಲಾಖೆಗೆ ಹೋಗ್ಬಿಟ್ಟು ಅಲ್ಲಿ ವಿವರಿಸಿ ಡಾಕ್ಟರ್ನ ಒಂದು ಸಲಹೆ ಪಡೆದು ಒಂದು ಕೊನೆಗೆ ಅವ್ರ ಹತ್ರ ಹೋಗಕ್ಕೆ ಒಂದು ಫೋನ್ ನಂಬರ್ ಆರಿಸ್ಕೊಂಡು ಅವ್ರಿಗೆ ಕೊಟ್ಟರೆ ಮೆಡಿಕಲ್ ಸ್ಟೋರ್ ಹೇಳ್ತಾರೆ ಎರಿಗೆ ಟೂಬ್ ತಂದ್ಬಿಟ್ಟು ಒಂದು ತೊಡಿಗೆ ಕಂಪ್ಲೀಟ್ ಆಗಿ ಕೊಟ್ಟರೆ ಮರಿ ಓಪನ್ ಆಗ ಸಹ ಡಿಲಿವರಿ ಆಗುತ್ತೆ, ಅದು ಈಚೆ ಮರಿ ಹಾಕುತ್ತೆ. ಡಾಕ್ಟರ್ನ ಕರ್ಸೋದೇ ಒಳ್ಳೆ ಸರ್. ETHS ಮಾಡ್ಬೇಕಂದ್ರೂ ಕೆಲವರು ಮಾಡ್ತಾರೆ, ಗಂಟಾಗುತ್ತೆ ಬಾಲದಲ್ಲಿ, ಗಂಟಾಗೋದು ಇರುತ್ತೆ, ಚಾನ್ಸಸ್ ಕೀವ್ ಆಗುತ್ತೆ, ಅದು ಒಟ್ಟು ಇನ್ನೂ 100 ತೊಂದರೆ ಬರುತ್ತೆ. ಡಾಕ್ಟರ್ನ ಕರ್ಸಿದ್ರೆ ತುಂಬಾ ಒಳ್ಳೇದು. ಈಗ ಪ್ರತಿ ವರ್ಷನೂ ಈ ಕುರಿ ಮೇಕೆ ಜಾನುವಾರುಗಳಿಗೆಲ್ಲ ಲಸಿಕೆಗಳು ಹಾಕ್ತಾರೆ, ಈಗ ಪಶುಸಂಗೋಪನೆ ಇಲಾಖೆ ಅಂತ, ಅವನ್ನೆಲ್ಲ ಲಸಿಕೆಗಳು ಕೊಡಿಸ್ತೀರಾ ನೀವು? ಕೊಡಿಸ್ತೀವಿ ಸರ್, ಕಡ್ಡಾಯವಾಗಿ ಕೊಡಿಸಿದ್ರೆ ಒಳ್ಳೇದು. ರೋಗ ನಿರೋಧಕ ಶಕ್ತಿ ಇರುತ್ತೆ, ಯಾವುದೇ ತರ ನೀರಿನಲ್ಲಿ ಕೆಲವು ಸುಮಾರು ಜರ ಆಗಿರೋ ಕುರಿ ನೀರು ಕುಡಿದ್ರು ಮೇಕೆಗೆ ರೋಗ ಬರುತ್ತೆ. ಕೆಲವರು ಪೀಪರ್ ಅಂತ ಮಾಡ್ತಾರೆ ಸರ್, ಮ್ಯಾಕೆ ಉಚ್ಚದಿದ್ರು ಯಾರೋ ಒಬ್ಬನು ಮಾಡ್ಯಾನ ಅಂತೇಳಿ ಕೆಲವು ಜನ ಮಾಡ್ತಾರೆ. ನಾನು ಇಷ್ಟು ವರ್ಷ ಅನುಭವ ನಾನು ಕಟ್ಕೊಂಡಿದ್ದು 5 ವರ್ಷ ಆಗೈತೆ, ಒಂದು ದಿವಸ ಪೀಪರ್ ಮಾಡಿಸಿಲ್ಲ. ವರ್ಷದಲ್ಲಿ ಎಷ್ಟು ಸಾರಿ ಮರಿ ಆಗ್ತಾವೆ ಮೇಕೆಗಳು? 2 ಸಾರಿ ಆಗ್ತಾವೆ ಸರ್. ಒಂದೊಂದು ಮೇಕೆ ಎಷ್ಟು ಮರಿಗಳನ್ನ ಕೊಡ್ತಾರೆ? ನನ್ನ ಒಂದು ಹೊಟ್ಟೆ ನನ್ನ ಮೇಕೆದಲ್ಲಿ 5 ಮೇಕೆ 3 ಮರಿ ಹಾಕುತ್ತೆ ಸರ್. ಕೆಲವೆಲ್ಲ 2 ಆಗ್ತವೆ, ಒಂದು ಹಾಕವ್ ಯಾವ ಇಲ್ಲ, ಇಟ್ಕೊಂಡಿಲ್ಲ ಅವನ್ನ. ಈಗ ಮರಿ ಹಾಕಿದ್ಮೇಲೆ ಮರಿನ ಯಾವ ರೀತಿ ನಿರ್ವಹಣೆ ಮಾಡ್ಬೇಕಾಗತ್ತೆ? ಮರಿ ಸಪ್ರೇಟ್ ಇದ್ರೆ ಒಳ್ಳೆ ಸರ್, ತಾಯಿಯಿಂದ 2 ಟೈಮ್ ಹಾಲಿ ಬಿಟ್ರೆ ಸಾಕು. ಅದಕ್ಕೆ ಸಪ್ರೇಟ್ ಇದು ಮಾಡಿಬಿಟ್ಟು 1 ತಿಂಗಳವರೆಗೂ ತಾಯಿ ಮಗ್ಳಾಗಿದ್ರು ನಡೀತೈತೆ ಸರ್. ಮೇವಿ ಬಂತ ಅಂದ ತಕ್ಷಣ ತಾಯಿ ಮಗ್ಳಾಗಿಡ್ರಷ್ಟು ಮೇಕೆ ವೀಕ್ನೆಸ್ ಆಗ್ತಾವೆ. ಮರಿ ಆಗ ಪದೇ ಪದೇ ಹಾಲು ಕುಡಿಯೋಕೆ ಹೋಗಿ ಹೋಗಿ ಗುದ್ದಿ ಗುದ್ದಿ ಅದರ ದಬ್ಬೆ ಸಾಲಿರಲ್ಲ, ಮರಿ ಬಲವಾಗಿ ಬರಲ್ಲ. 2 ಸರಿ ಹಾಲು ಕುಡಿಯೋದಕ್ಕೂ ಆಗಲ್ಲ ಈ ಸಿಸು ಒಂದೊಂದೇನೆ ದಿವ್ಯಕ್ಕಿನ್ನ ಸರ್, 2 ಸರಿ ಹಾಲು ಕುಡಿದ್ರೆ ಸಾಕು ಸರ್. ಮರಿ ಸಪ್ರೇಟ್ ಹಾಕೊಂಡು ಸೆಡೆ ಕಟ್ಕೋಬೇಕು, ಮರಿ ಸ್ವಲ್ಪ ಬಲವಾದಂಗೆಲ್ಲ ಮೆಕ್ಕೆಜೋಳ ಹಾಕ್ಬೇಕು ಸರ್. ಮರಿಗಳು ಈಗ ಮಾರಾಟ ಮಾಡ್ಬೇಕಂದ್ರೆ ನೀವೆಲ್ಲ ಮರಿಗಳನ್ನ 3 ತಿಂಗಳು ಕಾಪಾಡಿ ಮಾರಾಟ ಮಾಡ್ತೀರಾ, ಅದರಲ್ಲಿ ಏನಾದ್ರೂ ಹೆಣ್ಣು ಮರಿಗಳನ್ನ ಉಳಿಸ್ಕೊಂಡ್ಬಿಟ್ಟು ಗಂಡು ಮರಿಗಳು ಮಾತ್ರ ಮಾರಾಟ ಮಾಡೋದು ಈ ತರ ಎಲ್ಲ ಮಾಡ್ತೀರ? ಮೇಕೆ ವಯಸ್ಸಾದಂಗೆಲ್ಲ ನಾವು ಹೆಣ್ಣು ಮರಿ ಒಳ್ಳೊಳ್ಳೆ ಮೇಕೆ ಅವು ತಳಿ ಚೇಂಜ್ ಆಗಬಾರ್ದು ಅಂತೇಳಿ ಅವ ಮೊದ್ಲು ಇಟ್ಕೊಂತೀವಿ ಸರ್. 1-2 3 ವರೆಗೂ ಅವ ಒಂದೊಂದು ಮೇಕೆ ಮರಿ ಇಟ್ಕೊಂಡು ಇಟ್ಕೊಂತೀವಿ. ಮೇಕೆ ವಯಸ್ಸಾದಾಗ ಮೇಕೆ ಮಾರಾಟ ಮಾಡ್ತೀವಿ. ಗಂಡು ಮರಿ ಕಂಪಲ್ಸರಿ ಬಾಳ ಇಟ್ಕೊಂಬೋದಿಲ್ಲ ಸರ್. ಏನ ಬಕ್ರಿ ಹಬ್ಬ ಸಂಕ್ರಾಂತಿ ರಂಜಾನ್ ಈ ಮಾಮೂಲು ನಮ್ಮ ಮಾರಮ್ಮನ ಹಬ್ಬಗಳಿಗೆಲ್ಲ ಇಟ್ಕೊಂಡು ಅವನ್ನ ಒಳ್ಳೆ ಲಾಭದಾಯಕ ಆಗುತ್ತೆ ಸರ್. 1 ವರ್ಷದ ಹೋದ ಮರಿ ಅಂದ್ರೆ ಕನಿಷ್ಠ ಅಂದ್ರೆ 10,000 ರೂಪಾಯಿ ನಾವು ದುಡ್ಡು ಮಾಡ್ತೀವಿ. ನೀವು ಈಗ ಯಾವ ಸಮಯದಲ್ಲಿ ಮಾರಾಟ ಮಾಡಿದ್ರೆ ನಿಮ್ಗೆ ಹೆಚ್ಚು ಲಾಭ ಅಂತ ಸರ್? ಬಕ್ರಿ ಹಬ್ಬ ಸರ್, ಬಕ್ರಿ ಹಬ್ಬ ನಮ್ಮ ಮಾರಮ್ಮನ ಹಬ್ಬ, ಆ ಟೈಮ್ ಮಾರಾಟ ಒಳ್ಳೆ ಲಾಭದಾಯಕ ಸರ್. ವರ್ಷಕ್ಕೆ ಎಷ್ಟು ಮರಿ ಬರ್ತವೆ ನಿಮ್ಗೆ, ಎಷ್ಟು ಲಾಭ ಬರುತ್ತೆ ನಿಮ್ಗೆ, ಏನಾದ್ರೂ ಖರ್ಚು ಏನಾದ್ರು ಈ ರೋಗ ರುಜಿನಗಳು ಈ ಬೇರೆ ಏನಾದ್ರು ಹುಲ್ಲು ಸೊಪ್ಪು ಕೊಂಡ್ಕೊಂಡ್ಬರೋದು ಅದೆಲ್ಲ ಖರ್ಚು ಎಷ್ಟು ಬರುತ್ತೆ, ಲಾಭ ಎಷ್ಟು ಬರುತ್ತೆ? ಲಾಭ ಇರುತ್ತೆ ಸರ್, ಖರ್ಚೇನು ಅಷ್ಟಾಗಿ ಬರಲ್ಲ. ಮ್ಯಾಕಿಗೆ ಕುರಿಗೆ ಸುಮಾರು ಖರ್ಚು ಬರುತ್ತೆ ಸರ್. 1 ಕುರಿಗೆ 1,000 ರೂಪಾಯಿ ಖರ್ಚು ಬರುತ್ತೆ, 50 ಕುರಿಗೆ 50,000 ರೂಪಾಯಿ ಖರ್ಚು ಇಡ್ಬೇಕಾಗತ್ತೆ. ನಮ್ದು ಹಂಗೇನಿಲ್ಲ ಸರ್, ಮ್ಯಾಕೆ ಅದು ತುಂಬಾ ಕಮ್ಮಿ ಸರ್. ಅಮ್ಮ ಅಮ್ಮ ಅಂದ್ರೆ ಒಂದು 5,000 ರೂಪಾಯಿ ಒಳಗೆ ಸರ್. ಏನು ಮರಿ ಮೇಸಕ್ಕೆ ಸೆಡೆ ತಗೊಂಡ್ರೆ ಪೂರ್ತಿ ಸೆಡೆ ಖರ್ಚು ಇರುತ್ತೆ, ಅವ್ರವ್ರು ಕೆಪಾಸಿಟಿ ಮೇಲೆ ಹೋಗುತ್ತೆ. ಮೆಕ್ಕೆಜೋಳ ತಗೊಂಡು ಅವ್ರು ಹೆಂಗೆ ಮೇಯಿಸ್ತಾರೆ ಅಷ್ಟು ಲಾಭ ಇರುತ್ತೆ ಸರ್. ನಾವು ಜೋಳ ಹಾಕಿದ್ವಿ, ಸೆಡೆ ಕಟ್ಕೊಂಡ್ವಿ, ಒಳ್ಳೆ ಮರಿಗೆ ಅಮ್ಮ 5,000 ರೂಪಾಯಿ ಖರ್ಚು ಬಂದ ಸರ್, 35,000 ರೂಪಾಯಿ ಲಾಭ ಬಂದ ಸರ್. 15 ಮೇಕೆಯಿಂದ 1 ವರ್ಷಕ್ಕೆ ಎಷ್ಟು ಮರಿ ಸಿಗ್ತವೆ? ಹದಿನೈದು ಮೇಕೆಯಿಂದ ಅರವತ್ತು ಮರಿ ಆಗ್ತದೆ ಸರ್. ಅರವತ್ತು ಮರಿ ಆಗ್ತದೆ. ಒಂದೊಂದು ಮೇಕೆಗೆ ಎರಡೆರಡು ಮರಿ ಅಂತ ಕಟ್ಕೊಂಡ್ರೆ ಒಂದ್ಸರಿ ಮೂವತ್ತು, ಇನ್ನೊಂದ್ಸರಿ ಮೂವತ್ತು, ಒಂದು ವರ್ಷಕ್ಕೆ ಅರವತ್ತು ಮರಿ ಬರ್ತವೆ. ಅರವತ್ತು ಮರಿ ಕಂಪಲ್ಸರಿ ಇರ್ತದೆ. ನೀವು ಅರವತ್ತು ಮರಿನು ಸಾಕಾಣಿಕೆ ಮಾಡ್ಕೊಂಡು ಇನ್ನು ಅಭಿವೃದ್ಧಿ ಮಾಡ್ಕೋಬಹುದಲ್ಲ, ಯಾಕೆ ಮಾರಾಟ ಮಾಡ್ತೀವಿ? ಇಲ್ಲ ಸರ್, ಇಲ್ಲಿ ಮೇವು ಒಂದು ಅಭಾವ ಆಗುತ್ತೆ. ಮಳೆ ಬಂದಾಗ ಎಲ್ಲಾರು ರೈತರು ಭೂಮಿ ಬಿತ್ತನೆ ಮಾಡಿರ್ತಾರೆ, ಆದ್ರೆ ಅದ ಕಾರಣಗೋಸ್ಕರ ರವಷ್ಟು ಇದ್ರೆ ಮಕ್ಕಳ ಹೆಂಗೆ ನೋಡ್ಕೊಂತ ಸರ್, ಎರಡು ಮಕ್ಕಳು ಸಾಕಂತ ಈಗ ನಮ್ ಅದೇ ತರ ಸರ್, ಎಷ್ಟು ಗುತ್ತನಾಗಿರ್ತೋ ಅಷ್ಟು ಚೆನ್ನಾಗಿರ್ತಾವ ಸರ್. ಹಂಗಾಗ್ಬಿಟ್ಟು ನಾವು ಎಷ್ಟು ಆದಷ್ಟು ಕಡಿಮೆ ಇದ್ರೆ ಚೆನ್ನಾಗಿ ನಿರ್ವಹಣೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಹೌದು ಸರ್, ನೀನು ಇಪ್ಪತ್ತು ಮೇಕೆ ಕಟ್ಕೊಂಬೋದಂದೆ, ಹದಿನೈದು ಮೇಕೆ ಕಟ್ಕೊಂಬೋದಂದೆ, ಅವ್ ಸಾಯಂಕಾಲ ಕಡಲೆ ಬಳ್ಳಿ ಒಟ್ಟಾಕಿಬಿಟ್ಟು ಚೆನ್ನಾಗಿ ಮೇಯಿಸ್ಕೊಂಡು ಚೆನ್ನಾಗಿ ನಾವು ಎಷ್ಟು ಚೆನ್ನಾಗಿ ನೋಡ್ಕೊಂತೀವಿ ಅಷ್ಟು ಚೆನ್ನಾಗಿ ಸರ್. ನಮ್ಮ ಮಕ್ಕಳು ಹೆಂಗೆ ನೋಡ್ಕೊಂತ ಹಂಗೆ ನೋಡ್ಕೊಂಡ್ರೆ ನಮ್ಮ ನಾವು ಸಾಕ್ತಾವೆ ಸರ್. ನಮ್ಮದು ಖರ್ಚು ಇರುತ್ತೆ ಸರ್, ಮಕ್ಕಳನ್ನ ಓದಿಸ್ಬೇಕು. ಒಬ್ಬನ ಇಂಗ್ಲೀಷ್ ಮೀಡಿಯಂಗೆ ಹೋಗ್ತಾನೆ, ಇನ್ನಿಬ್ರು ಸರ್ಕಾರಿ ಸ್ಕೂಲ್ಗೆ ಹೋಗ್ತಾರೆ, ಅವ್ರು ಪೆನ್ನು ಪುಸ್ತಕ, ನಮ್ಮದು ಹೊಟ್ಟೆ ತಾಪತ್ರ ಇರುತ್ತೆ, ರಾಗಿ ಜೋಳ ಅಕ್ಕಿ, ನೆಂಟರನಿಷ್ಟರು ಬಂದಾಗ ಖರ್ಚಿನ ಮನೆ, ನಾವು ಎಣ್ಣೆ ಎಲ್ಲ ಪದಾರ್ಥ ಎಲ್ಲ ಕೊಂಡ್ಕೊಂಡು ಊಟ ಮಾಡೋ ಕೆಲಸ. ಅದಕ್ಕೋಸ್ಕರ ನಾವು ಅಷ್ಟು ಮರಿ ಇಟ್ಕೊಂಬಕ್ ಆಗಲ್ಲ ಸರ್. ನಿಮ್ಮ ಜೀವನ ನಿರ್ವಹಣೆಗೋಸ್ಕರ ಮಾಡಲೇಬೇಕಾಗುತ್ತೆ. ಮಾರಲೇಬೇಕಾಗತ್ತೆ ಸರ್. ಇನ್ನು ಮುಂದೂ ಏನಾದ್ರು ಶೆಡ್ ದೊಡ್ಡದಾಗಿ ಮಾಡಿ ಒಂದು ನಲವತ್ತೈವತ್ತು ಮೇಕೆ ಮಾಡಿ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕನ್ನೋ ಉದ್ದೇಶ ಏನಾದ್ರೂ ಇಟ್ಕೊಂಡಿದ್ದೀರಾ? ಇದೆ ಸರ್, ಆದ್ರೆ ನಮ್ಮ ಕೈಲಲ್ಲಿ ನಿರ್ವಹಣೆ ಮಾಡಕ್ ಆಗಲ್ಲ ಸರ್. ಹಂಗಾಗ್ಬಿಟ್ಟು ಸಿಂಪಲ್ ಆಗಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟೇ ಮಾಡ್ಕೊಂಡು ನೆಮ್ಮದಿಗಿರೋದು ಅನುಕೂಲ ಅಂತೀರ? ಹಾ, ಅದೇ ಅನುಕೂಲ ಸರ್. ಆದ್ರೆ ಇಷ್ಟು ವರ್ಷದ ಒಂದು ಈ ಕೃಷಿ ಬದುಕು, ಈ ಮೇಕೆ ಸಾಕಾಣಿಕೆ ಎಲ್ಲ ಸಂತೋಷ ನೆಮ್ಮದಿ ತಂದ್ಕೊಟ್ಟೆ? ತಂದಿದೆ ಸರ್, ನೆಮ್ಮದಿ ಇದೆ. ನಾವು ಮೊದಲೆಲ್ಲ ಬೆಂಗಳೂರಿಗೆ ಹೋಗಿದ್ವಿ, ಅದನ್ನೆಲ್ಲ ನೋಡಿ ಅಲ್ಲೆಲ್ಲ ಬಯಸಿಗಳೆಲ್ಲ ಬಂದಿದ್ವಿ ಸರ್. ಗಾರ್ಮೆಂಟ್ಸ್ನಾಗೆಲ್ಲ ಹೋಗಿದ್ದೀನಿ, ಹೆಲ್ಪರ್ ಕೆಲಸ ಮಾಡಿದ್ದೀನಿ, ಪ್ರತಿಯೊಂದು ಕೆಲಸ ಮಾಡಿ ಓಸಿ ಒಬ್ಬನ ಕೈ ಕೆಳಗೆ ಇರಬಾರ್ದು. ನಮ್ಮ ಊರಿನಲ್ಲಿ ನಾವೊಬ್ಬ ರೈತರ ಮಕ್ಕಳಾಗಿ, ನಾವು ನಮ್ಮ ಮಣ್ಣಿನ ಮಕ್ಕಳಾಗಿ ದುಡಿಬೇಕು, ನಮ್ಮಿಂದ ಒಬ್ರು ನಾಲ್ಕರಿಗೆ ಊಟ ಹಾಕೋಣ ಅಂತೇಳಿ ನಾವು ಬಂದಿದ್ದೀವಿ ಸರ್. ನಮ್ಮೂರಿನಲ್ಲೇ ನಾನು ಕೃಷಿ ಬದುಕು ವ್ಯವಸಾಯನೂ ನೋಡ್ಕೊಂತೀನಿ, ಇತ್ತಾಗ ಮೇಕೆ ಸಾಕಾಣಿಕೆನೂ ಎರಡೂ ಮಾಡ್ತಾ ಇದ್ದೀನಿ ಸರ್, ಯಾವುದೂ ಬಿಟ್ಟಿಲ್ಲ ಸರ್. ಈಗ ಸಾಕಷ್ಟು ಜನ ನಿಮ್ಮಂಥ ಯುವಕರು ಏನು ಈ ಕೃಷಿ ಲಾಭದಾಯಕ ಅಲ್ಲ ಅಂತ ಕೃಷಿಯಿಂದ ಹಿಂದೆ ಸರಿತಾರೆ. ನೀವು ಹೇಳ್ದಂಗೆ ಬೆಂಗಳೂರು, ಮೈಸೂರು, ಫ್ಯಾಕ್ಟ್ರಿಗೆ ಹೋಗೋದು, ಬೇರೆ ಬೇರೆ ಏನೋ ಕೆಲಸಗಳು ಮಾಡೋಕೆ ಹೋಗೋದು ಮಾಡ್ತಾರೆ. ಅಂಥದ್ರಲ್ಲಿ ನೀವು ಈ ಕೃಷಿ ಬದುಕಿಗೆ ಬಂದಿದ್ರೆ ಅಂಥ ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಬೆಂಗಳೂರಾಗಿರೋದು ಸುಖ ಏನಲ್ಲ ಸರ್, ಕಷ್ಟ ಇದೆ. ಅಲ್ಲೇನು ರೂಮ್ ಬಾಡಿಗೆ ಕಟ್ಟಬೇಕು, ಲೈಟ್ ಬಿಲ್ಲು, ನೀರಿಲ್ಲ ಅಂದ್ರೆ ನೀರು ದುಡ್ಡಿ ತಂದು ಕುಡಿಬೇಕು. ನಮ್ಮೂರ್ನಾಗ ಹಂಗೇನಿಲ್ಲ, ನೀರಿನ ಅನುಕೂಲ ಇದೆ, ಮನೆ ಬಾಡಿಗೆ ಕಟ್ಟಂಗಿಲ್ಲ, ಎಲ್ಲ ಅನುಕೂಲ ಇದೆ ಸರ್. ಅದಕ್ಕೆ ಬೆಂಗಳೂರಾಗ ಮಾಡದ್ನೆ ನಮ್ಮೂರ ನಾವು ಮಾಡಿದೆ, ಅವು ಅದಕ್ಕಿನ್ನ ಉಳಿತೈತೆ ಸರ್. ನಮ್ಮ ಜಮೀನಾಗೆ ನಾವು ನಾಲ್ಕು ಗಂಟೆ ಕೆಲಸ ಮಾಡಿದ್ರೆ ಉದ್ದಾರ ಆಗ್ಬೋದು ಸರ್. ಬೆಂಗಳೂರಾಗೆ 8 hours ಕಂಪಲ್ಸರಿ ಬೇಕು, ಓಟಿ ಮಾಡ್ಬೇಕಂದ್ರೆ 12 hours ಮಾಡ್ಲೇಬೇಕು ಸರ್. ಅವ್ನ ಮನೆಗೆ ಹೋಗ್ತಾ ನೀರು ಸಿಗ್ತತ್ತೋ ಸಿಗಲ್ಲ, ಇಲ್ಲಿ ಹಂಗಲ್ಲ ಸರ್. ನಮ್ದು ರೈತರು ಕೆಲಸ ಮಾಡ್ಕೊಂಡು ಒಂದು ಹಸು ಕಟ್ಕೊಂಡ್ರು ಸಿಂಧಿಯ ಸಹ ಹಾಲು ಕೊಡ ಸರ್. ನಮ್ಮೂರಾಗ ಡೈರಿ ಐತಿ ಗೋಸಿಕೆರೆಗೇನೆ, ತಿರ್ಗಂದೆಷ್ಟು ಇಲ್ಲ ಕೋಳಿ ಸಾಕಿ ಸರ್, ಅದ್ರಾಗೂ ಅನುಕೂಲ ಐತಿ. ಕುರಿ ಮರಿ, ಗಂಡು ಮರಿ, ಪಟ್ಲಿ ಮರಿ ತಂದು ಸಾಕಾಣಿಕೆ ಮಾಡಿದ್ರೆ ಸೆಡೆ ಕಟ್ಕೊಂಡು ಜೋಳ ಬೂಸ ಅದಕ್ಕೆಲ್ಲ ಹಾಕೊಂಡ್ಬಿಟ್ರೆ ಸರ್, ನಮ್ಮೂರಾಗ ಒಬ್ರು 30,000 ಮರಿ ಲಾಭ ತಗೊಂಡ್ರೆ ಸರ್. ಹಾಗಿದ್ರೆ ಇಷ್ಟು ವರ್ಷದ ಒಂದು ಈ ಕೃಷಿ ಬದುಕು, ಈಗ ಮೇಕೆ ಸಾಕಾಣಿಕೆ ಎಲ್ಲ ಸಂತೋಷ ನೆಮ್ಮದಿ ತಂದ್ಕೊಟ್ಟಾಯ್ತಾನೆ? ನೆಮ್ಮದಿ ತಂದ್ಕೊಟ್ಟ ಸರ್. ಬಹಳ ಸಂತೋಷ ಎಂಜಾರಪ್ಪ. ಇದುವರೆಗೂ ನಿಮ್ಮ ಈ ಮೇಕೆ ಸಾಕಾಣಿಕೆಯಲ್ಲಿ ಅನುಭವಗಳನ್ನ ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಳಂತ ಹಾರೈಸ್ತೀವಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಕೃಷಿ ಹಾಗೂ ಮೇಕೆ ಸಾಕಾಣಿಕೆಯಲ್ಲಿನ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ಗೋಸಿಕೆರೆ ಗ್ರಾಮದ ಕೃಷಿಕ ಹೆಚ್ ಎಂಜೇರಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದ್ದೀವಿ. ಇದುವರೆಗೂ ಇವರನ್ನ ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಹಸಿರು ಹೊನ್ನು ಪ್ರತಿ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿಯ ರಾಜ್ಯ ವ್ಯಾಪ್ತಿ ಪ್ರಸಾರದಲ್ಲಿ. ಮೊದಲ ಸಂಚಿಕೆಯಲ್ಲಿ ಮಾತನಾಡಲಿದ್ದಾರೆ ಶ್ರೀ ಈಶ್ವರ್ ಖಂಡ್ರೆ, ಮಾನ್ಯ ಅರಣ್ಯ ಜೀವಿ ಪರಿಸ್ಥಿತಿ ಮತ್ತು ಪರಿಸರ ಸಚಿವರು. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಅರಣ್ಯ ಇಲಾಖೆ. ಇನ್ನು ಮುಂದೆ ಜೈವಿಕ ಬೀಜೋಪಚಾರದಿಂದ ಆಗುವ ಅನುಕೂಲಗಳ ಕುರಿತು ದಾವಣಗೆರೆ ICAR ತರಳಬಳು ಕೃಷಿ ವಿಜ್ಞಾನ ಕೇಂದ್ರದ ವಿಷಯ ತಜ್ಞರಾದ ಡಾ ಬಿಒ ಮಲ್ಲಿಕಾರ್ಜುನ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಮಲ್ಲಿಕಾರ್ಜುನ್ ಅವರಿಗೆ. ನಮಸ್ಕಾರ ಸರ್. ಸರ್, ತಾವು ಇವತ್ತು ನಮ್ಮ ರೈತರಿಗೋಸ್ಕರ ಈ ಜೈವಿಕ ಗೊಬ್ಬರದಿಂದ ಬೀಜೋಪಚಾರ ಮಾಡಿದ್ರೆ ಏನೇನು ಲಾಭಗಳಿದಾವೆ, ಇದನ್ನು ಯಾವ ರೀತಿ ಮಾಡಬಹುದು, ಇದನ್ನ ಒಂದು ಮಹತ್ವ ಏನು, ಇದ್ರ ಬಗ್ಗೆ ಮಾಹಿತಿ ಮಾಡಿಕೊಡಿ. ತಮಗೆ ಮೊದಲನೇದಾಗಿ ಕೇಳಬಹುದಂದ್ರೆ ಈ ಕೃಷಿಯಲ್ಲಿ ಬೀಜೋಪಚಾರದ ಮಹತ್ವ ಎಷ್ಟಿದೆ, ಅದ್ರ ಬಗ್ಗೆ ಹೇಳಿ. ಸರ್, ಎಲ್ರಿಗೂ ನಮಸ್ಕಾರ ಇನ್ನೊಮ್ಮೆ. ಈಗ ಏನಾಗಿದೆ ಅಂದ್ರೆ ನಮ್ಮ ಕೃಷಿಯಲ್ಲಿ ಸಾಕಷ್ಟು ನಮಗೆ ತೊಂದರೆಗಳಿದೆ, ಅದರಲ್ಲೂ ಈ ಬೀಜದಿಂದ ಬರುವಂತ ಹಲವಾರು ರೋಗಗಳಿದೆ, ಮತ್ತೆ ನಮಗೆ ಈ ಗೊಬ್ಬರನೂ ಸಹ ಬಹಳ ಮಹತ್ವ. ನಮಗೆ ಸಾಮಾನ್ಯವಾಗಿ ಗೊತ್ತಿರೋ ಹಾಗೆ ಗೊಬ್ಬರ ಅಂದ ತಕ್ಷಣ ನಮಗೆ ರೈತರಿಗೆ ಹೇಳೋದೇನಪ್ಪ ಅಂತಂದ್ರೆ ಅವರು DAP, ಯೂರಿಯಾ, ಪೊಟ್ಯಾಶು 10-26 ಈ ಎರೆ ಗೊಬ್ಬರ, ತಿಪ್ಪೆ ಗೊಬ್ಬರದ ಬಗ್ಗೆ ಅವರಿಗೆ ಸಾಕಷ್ಟು ಮಾಹಿತಿ ಇದೆ. ಬಹಳಷ್ಟು ರೈತ ಬಾಂಧವರಿಗೆ ಈ ನಮ್ಮ ಏನು ಜೈವಿಕ ಗೊಬ್ಬರದ ಬಗ್ಗೆ ಮಾಹಿತಿ ಕೊರತೆ ಇದೆ. ಎಷ್ಟೋ ಕಡೆ ನಾವು ಕಾರ್ಯಕ್ರಮಗಳಲ್ಲಿ ಜೈವಿಕ ಗೊಬ್ಬರ ಬಗ್ಗೆ ಕೇಳಿದಾಗ ಮಾಹಿತಿ ಲಭ್ಯ ಇರಲ್ಲ. ಬಟ್ ರೈತರಿಗೆ ನಾನು ಈ ಒಂದು ಕಾರ್ಯಕ್ರಮದ ಮುಖಾಂತರ ತಿಳಿಸೋದೇನೆಂದ್ರೆ, ಜೈವಿಕ ಗೊಬ್ಬರಗಳು ಕೃಷಿಯಲ್ಲಿ ಬಹಳ ಒಂದು ಮಹತ್ವವಾದ ಒಂದು ಪಾತ್ರವನ್ನು ವಹಿಸುತ್ತೆ. ಯಾಕೆ ನಾವು ಬೀಜೋಪಚಾರದ ಕಡೆ ಹೆಚ್ಚು ಗಮನ ಕೊಡಬೇಕು ಅಂತಂದ್ರೆ, ನಾವು ಕೃಷಿಯಲ್ಲಿ ಅತಿ ಹೆಚ್ಚು ಬಂಡವಾಳ ಹಾಕೋದು ಬೀಜಕ್ಕೆ. ಈ ನಮ್ಮ ಬೀಜ ನಾವು ಕೃಷಿಯಲ್ಲಿ ಮಾಡಬೇಕಾದ್ರೆ, ಉದಾಹರಣೆಗೆ ಮೆಕ್ಕೆಜೋಳ ಆಗಿರ್ಬೋದು, ಶೇಂಗಾ ಆಗಿರ್ಬೋದು, ತೊಗರಿ ಆಗಿರ್ಬೋದು, ಅಲಸಂದೆ, ಉದ್ದು, ಭತ್ತ, ಅನೇಕ ನಾವು ಏನು ಕ್ಷೇತ್ರ ಬೆಳೆಗಳಿದೆಯಲ್ಲ, ಈ ಕ್ಷೇತ್ರ ಬೆಳೆಗಳಿಗೆ ಈ ಜೈವಿಕ ಗೊಬ್ಬರಗಳ ಬೀಜೋಪಚಾರ ಮಾಡುವುದು ಬಹಳ ಒಂದು ಪ್ರಮುಖವಾದ ಅಂಶ ಇತ್ತೀಚಿನ ದಿನಗಳಲ್ಲಿ. ಯಾಕೆಂದ್ರೆ ನಾನು ಹೇಳದಂಗೆ ಬೀಜ ಮತ್ತು ಗೊಬ್ಬರಕ್ಕೆ ನಾವು ಹೆಚ್ಚು ಖರ್ಚು ಮಾಡ್ತೀವಿ. ಬಹಳಷ್ಟು ಸಲ ನಮಗೆ ಈ ಗೊಬ್ಬರ ಎಲ್ಲಿ ಸಿಗುತ್ತೆ ಅಂದ್ರೆ ನಾವು ಅಂಗಡಿಯಲ್ಲಿ ಅಂದ್ಬಿಡ್ತೀವಿ. ಹಾಗಾಗಿ ಅಂಗಡಿಯಲ್ಲೂ ಬಿಟ್ಟು ಬೇರೆ ಕಡೆನೂ ಗೊಬ್ಬರ ಇದೆ ಅಂತ ನಾವು ರೈತರಿಗೆ ತಿಳಿಸ್ಕೊಡ್ಬೇಕಾದ್ರೆ ಈ ಜೈವಿಕ ಗೊಬ್ಬರಗಳ ಬಗ್ಗೆ ನಾವು ಸಾಕಷ್ಟು ಮಾಹಿತಿ ಕೊಡಲೇಬೇಕಾಗುತ್ತೆ ಸರ್. ಈಗ ನಮ್ಮ ರೈತರು ಬೀಜೋಪಚಾರ ಮಾಡ್ತಾರಂದಾಗ ಯಾವ ಒಂದು ರಾಸಾಯನಿಕಗಳನ್ನು ತಂದು ಅದಕ್ಕೆಲ್ಲ ಬೀಜೋಪಚಾರ ಮಾಡಿ ಈ ಬಿತ್ತನೆ ಮಾಡುವಂತ ಸಂದರ್ಭಗಳು ಬಹಳ ಇರ್ತವೆ. ಯಾಕಂದ್ರೆ ಸ್ವಲ್ಪ ಈಗ ಜೈವಿಕ ಗೊಬ್ಬರನ ಅದನ್ನು ತಯಾರು ಮಾಡ್ಕೋಬೇಕು, ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚು ಶ್ರಮ ವಹಿಸಬೇಕಾಗುತ್ತೆ. ಇಂಥ ಸಂದರ್ಭದಲ್ಲಿ ಕಷ್ಟ ಪಡಲಾರ್ದೆ ಬಹಳ ಸುಲಭವಾಗಿ ಆಗೋದನ್ನ ಅವರು ನೋಡ್ಕೊಂತಾರೆ. ಈ ಜೈವಿಕ ಗೊಬ್ಬರದಿಂದ ಈ ಬೀಜೋಪಚಾರ ಮಾಡಿದಾಗ ಯಾವ ರೀತಿ ಲಾಭಗಳಾಗುತ್ತವೆ, ಅವರ ಒಂದು ಕೃಷಿಯಲ್ಲಿ ಏನು ಬದಲಾವಣೆಗಳನ್ನು ಅವರು ಕಾಣಬಹುದು? ಹೌದು ಸರ್, ಈಗ ಅಂದ್ರೆ ಈಗ ರಾಸಾಯನಿಕ ಪದಾರ್ಥಗಳಿಂದ ಈಗ ರಾಸಾಯನಿಕ ವಸ್ತುಗಳಿಂದ ಆಲ್ರೆಡಿ ಬೀಜೋಪಚಾರ ಹಾಕ್ಬಿಟ್ಟಿರುತ್ತೆ, ಮತ್ತೆ ಇನ್ನೊಂದ್ಸರಿ ಬೀಜೋಪಚಾರ ಮಾಡಬೇಕು ಅನ್ನೋದು ರೈತರು ಒಂದು ಭಾವನೆ ಇರುತ್ತೆ. ಅದು ಸತ್ಯ ಸರ್. ಇತ್ತೀಚಿನ ದಿನಗಳು ಏನಾಗಿದೆ ಅಂತಂದ್ರೆ, ನಾವು ಗೊಬ್ಬರಕ್ಕೆ ಅತಿ ಹೆಚ್ಚು ದುಡ್ಡು ಕೊಡ್ತಾ ಇದೀವಿ. ಗೊಬ್ಬರದ ಬೆಲೆ ಜಾಸ್ತಿ ಆಗಿರೋದ್ರಿಂದ ಗೊಬ್ಬರದ ಒಂದು ಖರ್ಚು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನಾವು ಬೇರೆ ತರದ ಗೊಬ್ಬರಗಳನ್ನ ಬಳಕೆ ಮಾಡಬೇಕು ಅಂದ್ರೆ ಅದರಲ್ಲಿ ಮೊದಲನೇ ಸ್ಥಾನ ಇರೋದು ಜೈವಿಕ ಗೊಬ್ಬರ. ಈ ಜೈವಿಕ ಗೊಬ್ಬರಗಳಂದ್ರೆ ಏನಪ್ಪಾ ಅಂದ್ರೆ, ಜೀವಾಣು ಇರುವಂತ ಗೊಬ್ಬರಗಳೇ ಜೈವಿಕ ಗೊಬ್ಬರ. ಅಂದ್ರೆ ಅದಕ್ಕೊಂದು ಜೀವಾಣು ಇದು ಏನಪ್ಪಾ ಅಂದ್ರೆ, ಇದನ್ನ ನಾವು ಒಂದು ಎಕರೆಗೆ ಅಥವಾ ಇದಕ್ಕೆ ಇಲ್ಲಿ 100 kg 50 kg ಹಾಕುವಂತ ಒಂದು ಪ್ರಮೇಯ ಇರಲ್ಲ. ಇಲ್ಲಿ ಬರೀ 1 kg ನಾವು ಜೈವಿಕ ಗೊಬ್ಬರಗಳನ್ನ ಬೀಜೋಪಚಾರಕ್ಕೆ ಬಳಕೆ ಮಾಡಿದ್ರೆ ನಮ್ಗೆ ಉಪಯೋಗ ಆಗುತ್ತೆ. ಈ ಜೈವಿಕ ಗೊಬ್ಬರಗಳು ಯಾವಪ್ಪ ಅಂತಂದ್ರೆ, ಅಜೋಸ್ಪಿರ್ಲಮ್, ಅಸ್ಟೋಬ್ಯಾಕ್ಟರ್, ಈ ರಂಜಕ ಕರಗಿಸುವ ಗೊಬ್ಬರ PSB, ಏನು ರೈಸೋಬಿಯಮ್, ಇವೆಲ್ಲ ಜೈವಿಕ ಗೊಬ್ಬರಗಳು. ಅದರಲ್ಲೂ ಬಹಳ ಮುಖ್ಯವಾಗಿ ರೈತರು ತಿಳ್ಕೊಬೇಕಾಗಿರೋದು, ಏಕದಳ ಧಾನ್ಯಗಳು ಇವಕ್ಕೆ ಅಜೋಸ್ಪಿರ್ಲಮ್, ಅಸ್ಟೋಬ್ಯಾಕ್ಟರ್ ಮತ್ತು PSB ನ ಉಪಯೋಗ ಮಾಡಬಹುದು. ಈ ದ್ವಿದಳ ಧಾನ್ಯಗಳಿಗೆ ರೈಸೋಬಿಯಮ್ ಮತ್ತು PSP ಈ ಗೊಬ್ಬರಗಳನ್ನ ನಾವು ಉಪಯೋಗ ಮಾಡಬಹುದು. ಯಾಕೆ ಈ ಜೈವಿಕ ಗೊಬ್ಬರಗಳ ಮಹತ್ವ ಅಂತಂದ್ರೆ, ನಾವು ಇತ್ತೀಚಿನ ದಿನಗಳಲ್ಲಿ ಕೃಷಿಯಲ್ಲಿ ನಾವು ಸಾರಜನಕದ ಗೊಬ್ಬರದ ಬಳಕೆ ಜಾಸ್ತಿ ಮಾಡ್ತಾ ಇದೀವಿ. ಈ ಸಾರಜನಕದ ರೂಪ ಅಂದ್ರೆ, ಯೂರಿಯಾ ನಾವು ಕೊಟ್ಟಾಗ ಸಾರಜನಕ ನಮಗೆ ಸಿಗುತ್ತೆ. ಇದ್ರದ್ದು ರೂಪ ಬೇರೆ ಬೇರೆ ತರದಲ್ಲಿ ಸಿಗುತ್ತೆ ನಮಗೆ. ಉದಾಹರಣೆಗೆ ಈ ಸಾರಜನಕ ಗಾಳಿಯಲ್ಲಿ ಸಿಗುತ್ತೆ, ಭೂಮಿಯಲ್ಲಿ ಸಿಗುತ್ತೆ. ಇದನ್ನ ನಾವು ಹೆಂಗ್ ಉಪಯೋಗ ಮಾಡ್ಕೋಬೇಕು ಅಂತಂದ್ರೆ, ಈ ಜೈವಿಕ ಗೊಬ್ಬರಗಳಿಂದ ಬೀಜೋಪಚಾರ ಮಾಡಬೇಕು. ಈ ಜೈವಿಕ ಗೊಬ್ಬರಗಳಂದ್ರೆ, ನಾನು ಹೇಳಿದ್ನಲ್ಲ, ಈಗ ಉದಾಹರಣೆಗೆ ನಾವು ಮೆಕ್ಕೆಜೋಳ ಬೆಳೀತಾ ಇದೀವಿ. ಈಗ ಮೆಕ್ಕೆಜೋಳ 1 ಎಕರೆ ಪ್ರದೇಶಕ್ಕೆ ಮೆಕ್ಕೆಜೋಳ 6 kg ಬೀಜಕ್ಕೆ ನಾವೇನ್ ಮಾಡ್ಬೇಕು ಫಸ್ಟ್ ಅಂತಂದ್ರೆ, 1/2 kg ಬೆಲ್ಲ, ಇದನ್ನ ಸ್ವಲ್ಪ ಒಂದ್ಸ್ವಲ್ಪ ಏನು ಬಿಸಿ ಮಾಡಿ ಈ ಬೆಲ್ಲದ ನೀರನ್ನ ಮಾಡ್ಕೋಬೇಕು. ಈ ಬೆಲ್ಲದ ನೀರನ್ನ ಬಿತ್ತನೆಯ ಸಮಯದಲ್ಲಿ ನಾವು ಈ ಬೀಜಗಳ ಮೇಲೆ ಲೇಪನ ಮಾಡ್ಬಿಡ್ಬೇಕು. ಈ ಲೇಪನ ಮಾಡಿ ಆದ ನಂತರ ಈ ಏನ್ ನಾವು ಈ ಜೈವಿಕ ಗೊಬ್ಬರ ಅಂತ ಏನ್ ಕರೆದ್ವಲ್ಲ, ಅಜೋಸ್ಪಿರ್ಲಮ್, ಇದನ್ನ ಸುಮಾರು 175 g ಅಥವಾ 500 g ಪ್ರತಿ ಎಕರೆ ಪ್ರದೇಶ ಬೀಜಕ್ಕೆ ಇದನ್ನ ನಾವು ಆ ಪುಡಿನ ಅದ್ರ ಮೇಲೆ ಲೇಪನ ಮಾಡ್ಬಿಡ್ಬೇಕು. ಈ ಲೇಪನ ಮಾಡ್ಬಿಟ್ಟು ಒಂದು ಕೈಗೆ ಒಂದು ಗ್ಲೌಸ್ ಹಾಕೊಂಡು ಚೆನ್ನಾಗಿ ಕಲಸ್ಬಿಟ್ಟು ಮಿಕ್ಸ್ ಮಾಡಿದ್ರೆ, ಇದನ್ನ ನಾವು ನೇರವಾಗಿ ಬಿತ್ತನೆ ಮಾಡಿದಾಗ ನಾವು ಶಿಫಾರಸು ಮಾಡಿದ ಏನು ಗೊಬ್ಬರ ಹಾಕ್ತಿವಲ್ಲ, ಶಿಫಾರಸು ಮಾಡಿದ ಗೊಬ್ಬರನ ಶೇಕಡ ನಾವು ಇಲ್ಲಿ ಒಂದು 10-15% ಗೊಬ್ಬರ ನಾವು ಕಡಿಮೆ ಮಾಡಬಹುದು. ಸಾರಜನಕ ಗೊಬ್ಬರನ ಈ ಜೈವಿಕ ಗೊಬ್ಬರದ ಮುಖಾಂತರ ಕೊಟ್ಟರೆ ನಾವು ಕಡಿಮೆ ಮಾಡಬಹುದು. ಇದರಿಂದ ಏನಾಗುತ್ತೆ ಅಂದ್ರೆ, ಇದು ಭೂಮಿಯಲ್ಲಿರುವಂತದ್ದು, ಗಾಳಿಯಲ್ಲಿರುವಂತ ಗೊಬ್ಬರವನ್ನ ಇದು ಹೀರ್ಕೊಳ್ಳುವಂತ ಶಕ್ತಿ ಈ ಬೆಳೆಗಳಿಗೆ ಬರುತ್ತೆ. ಈಗ ನಾವು ಶೇಂಗಾ ಬೆಳೀತಿದೀವಿ ಅಂತಂದ್ರೆ, ರೈಸೋಬಿಯಂ ಇದನ್ನು ಅಷ್ಟೇ, ನಾವು ಒಂದು ಸುಮಾರು 500 g ಪ್ರತಿ ಎಕರೆ ಬೀಜಕ್ಕೆ ಬೆಲ್ಲದ ನೀರು ಹಾಕಿ ಲೇಪನ ಮಾಡಿ ಬಿತ್ತನೆ ಮಾಡೋದ್ರಿಂದ ಇಲ್ಲಿ ನಾವೇನು ನಾವು ಸಾಮಾನ್ಯವಾಗಿ ಶೇಂಗಾದಲ್ಲಿ ನಾಡ್ಯೂಲ್ಸ್ ಅಂದ್ರೆ ಏನು ಗಂಟುಗಳು ಬರುತ್ತಲ್ಲ, ಈ ಗಂಟುಗಳು ಈ ಗೊಬ್ಬರವನ್ನ ಹೀರ್ಕೊಳ್ಳುವಂತ ಶಕ್ತಿ ಇರುತ್ತೆ, ಗೊಬ್ಬರ ಇರುತ್ತೆ ಅದರಲ್ಲಿ. ಅದನ್ನ ಇನ್ನೂ ಹೆಚ್ಚು ನಾವು ಕೆಲಸ ಮಾಡ್ಬೇಕಪ್ಪ ಅಂದ್ರೆ, ಈ ಜೈವಿಕ ಗೊಬ್ಬರಗಳ ಬೀಜೋಪಚಾರ ಮಾಡೋದ್ರಿಂದ ನಮ್ಗೆ ಬಹಳ ಅನುಕೂಲ ಆಗುತ್ತೆ. ಮತ್ತೆ ಶಿಫಾರಸು ಮಾಡಿದ ಗೊಬ್ಬರ ಕಡಿಮೆ ಹಾಕೋದು. ಈಗ ನೋಡ್ರಿ, ಇತ್ತೀಚಿನ ದಿನಗಳಲ್ಲಿ ನಮ್ಗೇನಂತಾರೆ ಪ್ರಧಾನ ಮಂತ್ರಿಗಳಂದ್ರೆ, ಡಬಲಿಂಗ್ ದಿ ಫಾರ್ಮರ್ ಇನ್ಕಮ್, ರೈತರ ಆದಾಯ ದ್ವಿಗುಣ ಆಗಬೇಕು ಅಂತಂದ್ರೆ ಸಣ್ಣ ಮಟ್ಟದಿಂದಾನೇ ಶುರು ಆಗಬೇಕಾಗಿದೆ. ನಾವು ರೈತರ ಆದಾಯ ದ್ವಿಗುಣ ಆಗಬೇಕು ಅಂದ್ರೆ ನಮ್ಮ ಖರ್ಚು ಕಡಿಮೆ ಆಗಬೇಕಾಗಿದೆ. ರಾಸಾಯನಿಕದ ಮೇಲೆ ಹಾಕುವಂತ ಖರ್ಚನ್ನ ನಾವು ಕಡಿಮೆ ಮಾಡೋದು ಯಾವ ರೀತಿ ಅಂದ್ರೆ, ಈ ಬೇರೆ ಬೇರೆ ಗೊಬ್ಬರಗಳನ್ನ ಬಳಕೆ ಮಾಡಬೇಕು. ಅದರಲ್ಲೂ ಸಾವಯವ ಕೃಷಿ ಮಾಡುವಂತ ರೈತರಿಗೆ ಇದು ಜೈವಿಕ ಗೊಬ್ಬರ ಒಂದು ವರದಾನ ಸರ್. ಸರ್, ಈ ಒಂದು ಜೈವಿಕ ಗೊಬ್ಬರದ ಮಹತ್ವ ಏನು ಅನ್ನೋದ್ರ ಬಗ್ಗೆ ತಾವೇ ಹೇಳ್ತಾ ಇದ್ರೆ, ಆದರೂ ನಮ್ಮ ರೈತರು ಜೈವಿಕ ಗೊಬ್ಬರವನ್ನು ಬಳಸೋದಾಗಲಿ ಅಥವಾ ಅದರಿಂದ ಬೀಜೋಪಚಾರ ಮಾಡೋದಾಗಲಿ ಇಂಥದ್ದನ್ನ ಮಾಡೋದು ಬಹಳ ಕಡಿಮೆ. ಯಾಕೆ ಅವರು ಮಾಡೋದಿಲ್ಲ, ಏನು ಕಾರಣ ಅಂತೀರಾ? ಹೌದು ಸರ್, ನೀವು ಕೇಳೋ ಪ್ರಶ್ನೆ ತುಂಬಾ ಕರೆಕ್ಟ್ ಇದೆ. ಯಾಕೆಂದ್ರೆ ಸಾಕಷ್ಟು ಇದ್ರ ಬಗ್ಗೆ ಪ್ರಚಾರ ಇದೆ, ಎಲ್ಲ ಇದೆ, ಆದ್ರೂ ರೈತರು ಮಾಡ್ತಾ ಇಲ್ಲ. ಏನು ಬಹಳ ಪ್ರಮುಖವಾದ ಕಾರಣ ಏನಪ್ಪಾ ಅಂತಂದ್ರೆ, ರೈತರು ಹೇಳೋದು ನಮಗೆ ಇದು ಸರಿಯಾಗಿ ಲಭ್ಯ ಇಲ್ಲ ಸರ್, ನಮಗೆ ಎಲ್ಲಿ ಸಿಗಬೇಕು ಅಲ್ಲಿ ಸಿಗ್ತಾ ಇಲ್ಲ, ನಮಗೆ ಇದ್ರದ್ದು ನಾವು ಯಾರಿಗಾರ ಮಾಹಿತಿ ಕೇಳಿದಾಗ ಇದು ನಮಗೆ ಸಿಗಲ್ಲ ಅಂತಾರೆ. ಹಾಗಾಗಿ ಈಗ ನಿಮಗೆ ನಾನು ರೈತರುಗಳು ಕೇಳ್ಕೊಳ್ಳೋದೇನಂತಂದ್ರೆ, ನಿಮ್ಮ ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರಗಳಾಗಿರ್ಬೋದು, ರೈತ ಸಂಪರ್ಕ ಕೇಂದ್ರಗಳಾಗಿರ್ಬೋದು, ಅಲ್ಲಿ ಇರುವಂತಹ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಈ ತರ ಜೈವಿಕ ಗೊಬ್ಬರಗಳ ಬಗ್ಗೆ ನಮಗೆ ಮಾಹಿತಿ ಬೇಕಾಗಿದೆ, ಜೈವಿಕ ಗೊಬ್ಬರಗಳ ಮಹತ್ವ ನಮಗೆ ಗೊತ್ತಾಗಿದೆ, ಬೀಜೋಪಚಾರ ಮಾಡ್ತೀವಿ ಅಂದ್ರೆ ನಿಮಗೆ ಅಲ್ಲಿ ಲಭ್ಯ ಇರುತ್ತೆ. ಮತ್ತೆ ನಾನು ಇನ್ನೊಂದು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ, ಈ ಜೈವಿಕ ಗೊಬ್ಬರಗಳ ಬೀಜೋಪಚಾರ ಮಾಡ್ತೀವಿ ಅಂತಂದ್ರೆ, ರೈತರು ಬೀಜೋಪಚಾರ ಮಾಡ್ಬೇಕಾದ್ರೆ ಬಹಳ ಮುಖ್ಯವಾಗಿ ಗಮನಿಸಬೇಕಾದ ಅಂಶ, ಈ ಜೈವಿಕ ಗೊಬ್ಬರಗಳ ಬೀಜೋಪಚಾರ ಮಾಡ್ತಿರ್ತೀವಿ, ರಾಸಾಯನಿಕ ಗೊಬ್ಬರಗಳ ಬೀಜೋಪಚಾರನೂ ಮಾಡ್ತಿರ್ತೀವಿ. ಕೆಲವೊಮ್ಮೆ ಉದಾಹರಣೆಗೆ ಶೇಂಗಾಕ್ಕೆ ನಮಗೆ ಬೇರ್ಕಡೆಯ ಹುಳ ಆಗಿರ್ಬೋದು, ಆತರ ಹುಳ ಬರುತ್ತೆ ಅಂದ್ರೆ ಕ್ಲೋರೋಫೈರಿಪಾಸ್ ಇಂದ ಬೀಜೋಪಚಾರ ಮಾಡ್ರಿ ಅಂತ ಹೇಳಿರ್ತೀವಿ. ನೀವು ಕ್ಲೋರೋಫೈರಿಪಾಸ್ ಇಂದ ಬೀಜೋಪಚಾರ ಮಾಡಬೇಕು, ಈ ಜೈವಿಕ ಗೊಬ್ಬರಗಳಿಂದ ಬೀಜೋಪಚಾರ ಮಾಡಬೇಕು ಅಂದ್ರೆ ರೈತರಲ್ಲಿ ಗೊಂದಲ ಉಂಟಾಗುತ್ತೆ. ಯಾವ್ದು ಫಸ್ಟ್ ಮಾಡ್ಬೇಕು ನಾವು ಬೀಜೋಪಚಾರ? ರೈತರು ತಿಳ್ಕೋಬೇಕಾದ ಬಹಳ ಮುಖ್ಯ ಏನಂತಂದ್ರೆ, ಈ ಜೈವಿಕ ಗೊಬ್ಬರ ಅಂದ್ರೆ ಜೀವಾಣು, ಜೀವಾಣು ಇರುವಂತ ಗೊಬ್ಬರವನ್ನ ನಾವು ರಾಸಾಯನಿಕ ಗೊಬ್ಬರದಲ್ಲಿ ಬೀಜೋಪಚಾರ ಮಾಡ್ತೀವಿ ಅಂದ್ರೆ, ಮೊದಲು ರಾಸಾಯನಿಕ ಮಾಡಬೇಕು, ನಂತರ ಜೈವಿಕ ಗೊಬ್ಬರಗಳ ಬೀಜೋಪಚಾರ ಮಾಡಬೇಕು. ರೈತರು ಗಮನಿಸಬೇಕಿದ್ನ, ಯಾಕಂದ್ರೆ ನೀವು ಮೊದಲೇ ಬೀಜೋಪಚಾರ ಜೈವಿಕ ಗೊಬ್ಬರದಿಂದ ಮಾಡಿ ನಂತರ ರಾಸಾಯನಿಕ ಗೊಬ್ಬರದಿಂದ ಬೀಜೋಪಚಾರ ಮಾಡಿದ್ರೆ, ಉದಾಹರಣೆಗೆ ಕ್ಲೋರೋಫೈರಿಪಾಸ್ ಹಾಕ್ಬಿಟ್ರೆ ಇದರ ಜೀವಾಣುಗಳೆಲ್ಲ ಸತ್ತೋಗ್ಬಿಡುತ್ತೆ. ಹಾಗಾಗಿ ಜೈವಿಕ ಗೊಬ್ಬರದ ಬೀಜೋಪಚಾರ ಲಾಸ್ಟ್ ಕಡೆಯದಾಗಿ ಮಾಡಬೇಕು, ಮೊದಲು ನೀವು ರಾಸಾಯನಿಕ ಗೊಬ್ಬರದ ಬೀಜೋಪಚಾರ ಮಾಡಬೇಕು. ಈ ಜೈವಿಕ ಗೊಬ್ಬರಗಳು ನಾನು ಹೇಳಿದೆ ನಿಮ್ಗಾಗಲೇ, ಅಜೋಸ್ಪಿರ್ಲಂ ಹೇಳಿದೆ ಮತ್ತೆ ರೈಜೋಬಿಯಂ ಅಂತಂದೆ. ಇನ್ನೊಂದು ಬಹಳ ಮುಖ್ಯವಾದ ಜೈವಿಕ ಗೊಬ್ಬರ ರಂಜಕ ಕರಗಿಸುವ ಗೊಬ್ಬರ, PSB ಅಂತೇಳಿ. ಈ ರಂಜಕ ಕರಗಿಸುವ ಗೊಬ್ಬರನು ಸಹ ನಾನು ಹೇಳಿದಂತ ರೀತಿಯಲ್ಲಿ ಬೆಲ್ಲದ ನೀರು ಹಾಕಿ, ಶೇಂಗಾ ಆಗಿರ್ಬೋದು, ತೊಗರಿ ಆಗಿರ್ಬೋದು, ಅಲಸಂದೆ ಆಗಿರ್ಬೋದು, ಮೆಕ್ಕೆಜೋಳ ಆಗಿರ್ಬೋದು, ಭತ್ತ ಎಲ್ಲಾ ಬೆಳೆಗಳಿಗೂ ಈ ರಂಜಕ ಕರಗಿಸುವ ಗೊಬ್ಬರದ ಬೀಜೋಪಚಾರವನ್ನು ನಾವು ಮಾಡಬಹುದು. ನೋಡ್ರಿ, ಹೆಸರು ಹೇಳದಂಗೆ ರಂಜಕ ಕರಗಿಸುವ ಗೊಬ್ಬರ. ಮಣ್ಣಲ್ಲಿ ರಂಜಕ ಇರುತ್ತೆ, ಭೂಮಿಯಲ್ಲಿ ಇರುವಂತ ರಂಜಕನ ಬೆಳೆಗಳಿಗೆ ಸಿಗುವಂತ ರೂಪ ಮಾಡಬೇಕಪ್ಪ ಅಂತಂದ್ರೆ ಒಂದು ಏಜೆಂಟ್ ಬೇಕಾಗುತ್ತೆ, ಆ ಏಜೆಂಟ್ ಈ ಜೈವಿಕ ಗೊಬ್ಬರಗಳು. ಈ ನೀವು ಜೈವಿಕ ಗೊಬ್ಬರಗಳ ಬೀಜೋಪಚಾರ ಮಾಡಿದ್ರೆ ಭೂಮಿಯಲ್ಲಿ ಅಥವಾ ಮಣ್ಣಲ್ಲಿ ಇರುವಂತ ಏನು ರಂಜಕ ಅಂತೀವಲ್ಲ, ಈ ರಂಜಕ ಬೆಳೆಗಳಿಗೆ ಸಿಗುವ ರೂಪದಲ್ಲಿ ಕನ್ವರ್ಟ್ ಮಾಡಿ ನಿಮ್ ಬೆಳೆಗಳಿಗೆ ರಂಜಕ ಸಿಗುತ್ತೆ. ಬಹಳಷ್ಟು ಸರಿ ನಾವು ಈ ರಂಜಕ ಗೊಬ್ಬರಗಳ ಕೊರತೆಯಿಂದಾಗಿ ಹಲವಾರು ಲಕ್ಷಣಗಳು ಬೆಳೆಯಲ್ಲಿ ಇಳುವರಿ ಕುಂಠಿತ ಆಗ್ಬೋದು, ಬೇರು ಸರಿಯಾಗಿ ಬೆಳವಣಿಗೆ ಆಗದೇ ಇರ್ಬೋದು, ದಿಂಡು ಸರಿಯಾಗಿರ್ಬೋದು, ಅಂತ ಸಂದರ್ಭದಲ್ಲಿ ನಾವು ಈ ಜೈವಿಕ ಗೊಬ್ಬರಗಳ ಬೀಜೋಪಚಾರ ಮಾಡಿದ್ರೆ ನಮಗೆ ಬೆಳೆಗಳಿಗೆ ಇಳುವರಿನೂ ಸಿಗುತ್ತೆ ಮತ್ತೆ ಭೂಮಿಯ ಫಲವತ್ತತೆಯನ್ನು ನಾವು ಕಾಪಾಡ್ಕೋಬಹುದು. ನಾನು ಆಗ್ಲೇ ಹೇಳದಂಗೆ ಈ ಸಾವಯವ ಕೃಷಿಕರು ಏನಿದಿರೋ, ಈ ಸಾವಯವ ಕೃಷಿಕರು ಜೈವಿಕ ಗೊಬ್ಬರಗಳ ಬೀಜೋಪಚಾರ ಮಾಡಿದ್ರೆ ನೀವು ಹಾಕೋ ಅಂತ ರಾಸಾಯನಿಕ ಗೊಬ್ಬರ ತಪ್ಪಿಸಿ ನೀವು ಸಾವಯವ ಗೊಬ್ಬರದಲ್ಲಿ ಏನ್ ಮಾಡ್ತಿದ್ದೀರೋ, ಬರೀ ತಿಪ್ಪೆ ಗೊಬ್ಬರ, ಎರೆ ಗೊಬ್ಬರ, ಹಸಿರೆಳೆ ಗೊಬ್ಬರ ಹಾಕಿ ನೀವು ಏನು ಸಾವಯವ ಕೃಷಿ ಮಾಡೋದು ಕಷ್ಟ ಅಂತಾರೆ ರೈತರು. ಅಂತ ಸಂದರ್ಭದಲ್ಲಿ ಈ ಜೈವಿಕ ಗೊಬ್ಬರದ ಬಳಕೆ ಮಾಡ್ಕೊಳ್ರಿ. ಈ ಜೈವಿಕ ಗೊಬ್ಬರದ ಬಳಕೆ ಮಾಡ್ಕೊಂಡ್ರೆ ನಿಮಗೆ ಶಿಫಾರಸು ಮಾಡಿದ ರಾಸಾಯನಿಕ ಗೊಬ್ಬರ ಏನ್ ಕೊಡ್ತಿರೋ ಶೇಕಡ 20% ಈ ರಾಸಾಯನಿಕ ಗೊಬ್ಬರ ಈ ಒಂದು ಜೈವಿಕ ಗೊಬ್ಬರಗಳಿಂದ ನಿಮಗೆ ದೊರೆಯುತ್ತದೆ. ಸರ್, ತಾವು ಏನು ಈ ಜೈವಿಕ ಗೊಬ್ಬರಗಳ ಬಗ್ಗೆ ಹೇಳ್ತಾ ಇದ್ರಲ್ಲ, ಅಂದ್ರೆ ಅವುಗಳಿಂದ ಯಾವ ರೀತಿ ಬೀಜೋಪಚಾರ ಮಾಡಬೇಕು, ಬೀಜೋಪಚಾರ ಮಾಡೋದ್ರಿಂದ ಏನೆಲ್ಲ ಅನುಕೂಲ ಆಗುತ್ತೆ ನಮ್ಮ ರೈತರಿಗೆ, ಅದನ್ನ ಯಾವ ರೀತಿ ಬಳಸಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ರೆ, ಇನ್ನೂ ಒಂದು ಪ್ರಶ್ನೆ ತಮ್ಮಲ್ಲಿ, ಈ ಜೈವಿಕ ಗೊಬ್ಬರಗಳನ್ನು ನಮ್ಮ ಕೃಷಿ ಭೂಮಿಯಲ್ಲಿ ನೇರವಾಗಿ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ, ಆ ರೀತಿ ಕೊಡಬಹುದಾ? ಹಾ ಸರ್, ಒಳ್ಳೆ ಪ್ರಶ್ನೆ. ಯಾಕೆಂದ್ರೆ ಬಹಳಷ್ಟು ಸರಿ ರೈತರು ಕೇಳ್ತಾರೆ, ಸರ್ ನಾನು ಬೀಜೋಪಚಾರ ಮಾಡಿಲ್ಲ, ಇದನ್ನ ಮಣ್ಣಿಗೆ ಹಾಕ್ಬೋದಾ ಅಂತ. ನೋಡ್ರಿ, ಹೌದು, ಇದನ್ನ ಮಣ್ಣಿಗೂ ಬೆರೆಸಬಹುದು. ಆದ್ರೆ ಮಣ್ಣಿಗೆ ಬೆರೆಸಬೇಕಾದ್ರೆ ನಾವು ಕೆಲವು ಹಲವಾರು ಕ್ರಮಗಳನ್ನ ಅನುಸರಿಸಬೇಕು. ಉದಾಹರಣೆಗೆ ಭತ್ತ, ನಾವು ಭತ್ತದ ಸಸಿ ಮಡಿ ಮಾಡಿದ್ವಿ ಅಂತ ತಿಳ್ಕೊಳ್ಳೋಣ. ಈ ಭತ್ತದ ಸಸಿ ಮಡಿಗೆ ನಾವು ನೇರವಾಗಿ ಜೈವಿಕ ಗೊಬ್ಬರಗಳನ್ನ ಹಾಕಕ್ಕಾಗಲ್ಲ, ಅದ್ರ ಬದಲು ನಾವೇನ್ ಮಾಡಬಹುದು, ಈ ಸಗಣಿ ಗೊಬ್ಬರ ಅಥವಾ ತಿಪ್ಪೆ ಗೊಬ್ಬರ ಅಥವಾ ಎರೆಹುಳ ಗೊಬ್ಬರ ಇರುತ್ತಲ್ಲ, ಈ ಎರೆಹುಳ ಗೊಬ್ಬರಕ್ಕೆ ಸುಮಾರು ನಮ್ಮ ಹತ್ರ ಒಂದು 50 kg ಎರೆಹುಳ ಗೊಬ್ಬರ ಇದೆ ಅಂದ್ರೆ 1 kg ಈ ಜೈವಿಕ ಗೊಬ್ಬರನ ಅದ್ರ ಮೇಲೆ ಚೆನ್ನಾಗಿ ಹಾಕ್ಬಿಟ್ಟು ಚೆನ್ನಾಗಿ ಕಲ್ಸಿ ಮಿಕ್ಸ್ ಮಾಡ್ಬಿಟ್ಟು ಒಂದು ವಾರ ಅದನ್ನ ಒಂದು ತೇವಾಂಶ ಇರೋಂಗೆ ಕಾಪಾಡ್ಕೊಂಡು ಬಿಟ್ಬಿಟ್ಟು ನೆಕ್ಸ್ಟ್ ಅದನ್ನ ನೀವು ಮಣ್ಣಿಗೆ ಹಾಕೋದು ಒಂದು ರೂಪ. ಎರಡನೇದೇನಪ್ಪಾ ಅಂತಂದ್ರೆ, ಈಗ ನಾವು ಇದನ್ನ ಜೈವಿಕ ಗೊಬ್ಬರನ ಈಗ ಭತ್ತಕ್ಕೆ ನಾವು ಏನು ಬೀಜೋಪಚಾರನೂ ಮಾಡಿಲ್ಲ, ನಾವು ಸಸಿ ಮಡಿಗೂ ಹಾಕಾಗಿಲ್ಲ, ಮತ್ತೇನ್ ಮಾಡ್ಬೋದು ಸರ್ ಅಂತ ಕೇಳ್ತಾರೆ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೋದು ಅಂದ್ರೆ, ನೀವು ಸಸಿಗಳನ್ನ ಕೀಳ್ತಿರಲ್ಲ, ಸಸಿಗಳು ಕೀಳ ಸಂದರ್ಭದಲ್ಲಿ ನಿಮ್ಮ ತಾಕಿನಲ್ಲಿ ಸಣ್ಣದಾಗಿ ಒಂದು ಮಡಿ ಕಟ್ಕೊಂಡು ಆ ಮಡಿಯಲ್ಲಿ ಏನು ನೀರನ್ನ ನಿಲ್ಸ್ಬಿಡ್ಬೇಕು. ನೀರ್ ನಿಲ್ಸ್ಬಿಟ್ಟು ಆ ನೀರಿಗೆ ನೇರವಾಗಿ ಪುಡಿ ಹಾಕ್ಬಿಡ್ರಿ, ಚೆನ್ನಾಗಿ ಕಲಸ್ಬಿಡ್ರಿ. ಕಲಸಾದ್ಮೇಲೆ ಸಸಿಗಳನ್ನ ಏನ್ ಕೀಳ್ತಿರಲ್ಲ, ಇದರಲ್ಲಿ ಒಂದು 5-10 ನಿಮಿಷ ಎದ್ದು ಬಿಟ್ಟು ನೀವು ನಾಟಿ ಮಾಡೋದ್ರಿಂದ ಜೈವಿಕ ಗೊಬ್ಬರನ ಮತ್ತೆ ನೀವು ಕೊಟ್ಟಂಗಾಗುತ್ತೆ. ಹಾಗಾಗಿ ಈ ಜೈವಿಕ ಗೊಬ್ಬರಗಳನ್ನ ಬರೀ ಬೀಜೋಪಚಾರವಾಗಿ ಬಳಕೆ ಮಾಡಬೇಕು ಅಂತೇನಿಲ್ಲ, ಇದನ್ನ ಬೀಜೋಪಚಾರ ಮಾಡಬಹುದು. ಆಮೇಲೆ ಸಸಿಗಳನ್ನ ಎದ್ದಿ ನಾಟಿ, ಯಾವುದೇ ಬೆಳೆ ಆಗಲಿ, ಇವನ್ ಮೆಣಸಿನ ಗಿಡ ಯಾವುದೇ ಬೆಳೆ ಮಾಡ್ತಿರಂದ್ರೆ ಎದ್ದು ಬಿಟ್ಟು ನೀವು ನಾಟಿ ಮಾಡಬಹುದು. ಈ ಒಂದು ವಿಧಾನ. ಆಮೇಲೆ ಈಗ ನಾವು ದೊಡ್ಡ ಭೂಮಿ ಲಾರ್ಜ್ ಅಂದ್ರೆ ಈಗ ಸುಮಾರು 10-20 ಎಕರೆಗೆ ನಾವು ಜೈವಿಕ ಗೊಬ್ಬರಗಳು ಬಳಕೆ ಮಾಡಬೇಕು ಅಂದ್ರೆ ನೀವು ಸುಮಾರು ನಿಮ್ಮ ಹತ್ರ ಒಂದು 10-15 ಟನ್ ತಿಪ್ಪೆ ಗೊಬ್ಬರ ಇದೆ ಅಂದ್ರೆ ಸುಮಾರು ಒಂದು 20-25 ಕೆಜಿ ಚೆನ್ನಾಗಿ ಅದಕ್ಕೆ ಮಿಶ್ರಣ ಮಾಡಿಬಿಟ್ಟು ಒಂದು 15-15 ಇದನ್ನ ತೇವಾಂಶ ಕಾಪಾಡಿಕೊಂಡ್ರೆ ನಿಮ್ಮ ಇಡೀ ಭೂಮಿಗೆ ನೀವು ಜೈವಿಕ ಗೊಬ್ಬರನ ಒದಗಿಸಿದಂಗಾಗುತ್ತೆ. ಮತ್ತೆ ಆಮೇಲೆ ಇನ್ನೊಂದೇನಂದ್ರೆ ಈ ಜೈವಿಕ ಗೊಬ್ಬರಗಳ ಖರ್ಚು ಸಹ ತುಂಬಾ ಕಡಿಮೆ. ಬಹಳಷ್ಟು ರೈತರು ಜೈವಿಕ ಗೊಬ್ಬರದ ಖರ್ಚು ಜಾಸ್ತಿ ಬರುತ್ತಾರೆ ಅಂತಾರೆ. ಏನು ಖರ್ಚು ಜಾಸ್ತಿ ಬರಲ್ಲ, 1 ಕೆಜಿ ಜೈವಿಕ ಗೊಬ್ಬರಕ್ಕೆ ನಿಮಗೆ ಸುಮಾರು ಒಂದು 60-75 ರೂಪಾಯಿ ಒಳಗೆ 1 ಕೆಜಿ ಜೈವಿಕ ಗೊಬ್ಬರ ಸಿಗುತ್ತೆ. ಹಾಗಾಗಿ ನೀವು 1 ಕೆಜಿ ಜೈವಿಕ ಗೊಬ್ಬರನ ಬಳಕೆ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿಯಾದ ನಿಮಗೆ ನಷ್ಟ ಆಗಲ್ಲ. ಮತ್ತೆ ಇನ್ನೊಂದು ಏನಾಗಿದೆ ಅಂದ್ರೆ ಬಹಳಷ್ಟು ರೈತ ಬಾಂಧವರಾಗಿರ್ಬೋದು ಅಥವಾ ನಮ್ಮ ವಿಜ್ಞಾನ ಆಗಿರ್ಬೋದು, ನಾವು ಜೈವಿಕ ಗೊಬ್ಬರಗಳಿಂದ ಬಂದಂತ ಲಾಭಗಳನ್ನ ನಾವು ತಿಳಿಸ್ತಾ ಇಲ್ಲ. ಈಗ ಜೈವಿಕ ಗೊಬ್ಬರದಿಂದನೇ ಬಂತು ನನ್ನ ಇಳುವರಿ ಅಂತ ಹೇಳುವಂತ ರೈತರು ನಮ್ಮಲ್ಲಿ ಇಲ್ಲ. ಹಾಗಾಗಿ ಏನಾಗಿದೆ ಅಂದ್ರೆ ಇದನ್ನ ಬಳಕೆ ಮಾಡುವಂತ ರೈತರು ಕಡಿಮೆ ಆಗಿದ್ದಾರೆ. ನಾನು ರೈತರಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂತಂದ್ರೆ, ನಮಗೆ ಗೊಬ್ಬರ ಅಂದ ತಕ್ಷಣ ನಮ್ಗೆ ಯಾವಾಗ್ಲೂ ನಮಗೆ ನೆನಪಿಗೆ ಬರಬೇಕಾಗಿರೋದು ರಾಸಾಯನಿಕ ಗೊಬ್ಬರ ಬರುತ್ತೆ, ಅದಾದ್ಮೇಲೆ ಸಾವಯವ ಗೊಬ್ಬರ ಬರುತ್ತೆ, ಹಸಿರೆಳೆ ಬರುತ್ತೆ. ಈ ಜೈವಿಕ ಗೊಬ್ಬರದ ನಮಗೆ ನೆನಪು ಬರೋಲ್ಲ. ಹಾಗಾಗಿ ರೈತ ಬಾಂಧವರು ಮುಂದಿನ ದಿನಗಳಲ್ಲಿ ಗೊಬ್ಬರ ಅಂದ ತಕ್ಷಣ ನಮ್ಮ ಮನಸ್ಸಿಗೆ ಜೈವಿಕ ಗೊಬ್ಬರನು ಬರಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ನಾನು ಕೇಳ್ಕೊತಾ ಇದ್ದೀನಿ. ಕೃಷಿಯಲ್ಲಿ ಒಳ್ಳೆ ಇಳುವರಿ ಪಡಬೇಕು, ಆಮೇಲೆ ನಮ್ಮ ಖರ್ಚು ಕಡಿಮೆ ಮಾಡಬೇಕು, ಮತ್ತೆ ನಮ್ಮ ಭೂಮಿಯ ಫಲವತ್ತತೆಯನ್ನು ಕಾಪಾಡ್ಕೋಬೇಕು ಅನ್ನೋಂತ ರೈತರು ಈ ಜೈವಿಕ ಗೊಬ್ಬರಗಳನ್ನು ಬಳಸೋದ್ರಿಂದ ಸಾಕಷ್ಟು ಉಪಯೋಗಗಳಿವೆ ಅಂತ ತಾವ ತಿಳಿಸಿಕೊಟ್ರು ಸರ್. ಈ ಒಂದು ಜೈವಿಕ ಗೊಬ್ಬರ ಬಳಸೋದ್ರಿಂದ ನಮ್ಮ ರೈತರ ಒಂದು ಖರ್ಚುನೂ ಕಡಿಮೆ ಆಗುತ್ತೆ. ಇಷ್ಟೆಲ್ಲ ಅನುಕೂಲಗಳ ಇರೋದ್ರಿಂದ ಈ ಜೈವಿಕ ಗೊಬ್ಬರವನ್ನು ಯಾವಾಗಲೂ ತಮ್ಮ ಒಂದು ಕೃಷಿಯಲ್ಲಿ ಬಳಸ್ರಿ ಅಂತ ನಾವು ಈ ಸಂದರ್ಭದಲ್ಲಿ ಕೇಳ್ಕೊಳ್ಳೋಣ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ತಾವು ಈ ಜೈವಿಕ ಗೊಬ್ಬರಗಳ ಬಗ್ಗೆ ತಿಳಿಸಿಕೊಟ್ರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ನಮಸ್ಕಾರ. ಇದುವರೆಗೂ ಜೈವಿಕ ಬೀಜೋಪಚಾರದಿಂದ ಆಗುವ ಅನುಕೂಲಗಳ ಕುರಿತು ದಾವಣಗೆರೆ ICAR ತಳಬಳು ಕೃಷಿ ವಿಜ್ಞಾನ ಕೇಂದ್ರದ ವಿಷಯ ತಜ್ಞರಾದ ಡಾ ಬಿಒ ಮಲ್ಲಿಕಾರ್ಜುನ್ ಅವರೊಂದಿಗೆ ಸಂದರ್ಶನ ಕೇಳಿದಿವಿ. ಇದುವರೆಗೂ ಇವರನ್ನು ಸಂದರ್ಶಿಸಿದವರು ಬಿ ಸಿದ್ದಣ್ಣ. ರೈತರ ಮುಖದಲ್ಲಿ ಮಂದಹಾಸ ಮೂಡುತ್ತಿದೆ. ಪ್ರತಿ ಹೊಲಕ್ಕೆ ಸಿಗುತ್ತಿದೆ ನೀರು. ಇದು ನವಭಾರತದ ಯಶೋಗಾಥೆ. ಬೆಳೆಯ ಅಧಿಕ ಇಳುವರಿಗೆ ಬೀಜ ರಸಗೊಬ್ಬರದ ಜೊತೆಗೆ ನೀರು ಕೂಡ ಪ್ರಮುಖ ಅಂಶವಾಗಿದೆ. ನೀರಿನ ಸಮರ್ಥ ಬಳಕೆ ಕೇವಲ ಮಣ್ಣಿನ ಫಲವತ್ತತೆ ಹೆಚ್ಚಿಸುವುದಷ್ಟೇ ಅಲ್ಲ, ಉತ್ಪಾದನೆ ಹೆಚ್ಚಿಸಲು ಮತ್ತು ಪರಿಸರದ ಸಮತೋಲನಕ್ಕೆ ಸಹಕಾರಿಯಾಗಿದೆ. ಆದ್ದರಿಂದ ಅಷ್ಟೇ ನೀರಿನಿಂದ ಬಹುದಿನದವರೆಗೆ ನೀರಾವರಿ ಮತ್ತು ಹೆಚ್ಚಿನ ಪ್ರದೇಶಕ್ಕೆ ನೀರಾವರಿಯನ್ನು ಒದಗಿಸಲು ಸಾಧ್ಯವಿದೆ. ಈ ವಿಷಯವನ್ನು ಗಮನದಲ್ಲಿಟ್ಟುಕೊಂಡು ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ ದೂರದೃಷ್ಟಿಯ ನೇತೃತ್ವದಲ್ಲಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ 2015-16 ಸಾಲಿನಲ್ಲಿ ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂದರೆ ಪ್ರತಿ ಹನಿಗೆ ಅಧಿಕ ಬೆಳೆ ಯೋಜನೆಯನ್ನ ಜಾರಿಗೆ ತಂದಿದೆ. ಸಿಂಚಾಯಿ ಮೇ ಭೀ ಸೈಂಟಿಫಿಕ್ ಆರ್ ಟೆಕ್ನಾಲಜಿಕಲ್ ಅಪ್ರೋಚ್ ಲಗಾತಾರ್ ಉಸ್ಮೇ ಸುಧಾರ್ ಹೋ ರಹಾ ಹೈ ಉಸ್ಕೋ ಅಪನಾಯಾ ಜಾ ರಹಾ ಹೈ ಪರ್ ಡ್ರಾಪ್ ಮೋರ್ ಕ್ರಾಪ್ ಇಸ್ ಮಂತ್ರ ಕಿ ಭಾವನಾ ಪರ್ ಕಾಮ್ ಕರ್ತೆ ಹುಯೆ ಮೈಕ್ರೋ ಇರಿಗೇಷನ್ ಪರ್ ಫೋಕಸ್ ಕಿಯಾ ಗಯಾ ಡ್ರೀಪ್ ಯಾ ಸ್ಪ್ರಿಂಕ್ಲರ್ ಇರಿಗೇಷನ್ ಕೋ ಪ್ರಮೋಟ್ ಕಿಯಾ ಗಯಾ. ಸೂಕ್ಷ್ಮ ನೀರಾವರಿ ಯೋಜನೆ ಪದ್ಧತಿಯಿಂದ ಜಲ ಸಂಪನ್ಮೂಲವನ್ನ ಪರಿಣಾಮಕಾರಿಯಾಗಿ ಉಪಯೋಗಿಸಲಾಗುತ್ತಿದೆ. ಇದರಿಂದ ನೀರಿನ ಸಮರ್ಥ ಬಳಕೆ ಸಾಧ್ಯವಾಗುತ್ತಿದೆ. ಸೂಕ್ಷ್ಮ ನೀರಾವರಿಯಿಂದ ನೀರಿನ ಮೂಲವನ್ನ ಸಂರಕ್ಷಣೆ ಮಾಡಿದಂತಾಗುತ್ತದೆ. ಸೂಕ್ಷ್ಮ ನೀರಾವರಿಯನ್ನ 2 ವಿಧದಲ್ಲಿ ಉಪಯೋಗಿಸಲಾಗುತ್ತಿದೆ. ಮೊದಲನೆಯದು ಹನಿ ನೀರಾವರಿ. ಈ ಪದ್ಧತಿಯಿಂದ ಬೆಳೆಯ ಬೇರುಗಳಿಗೆ ಹನಿ ಹನಿಯಾಗಿ ನೀರನ್ನ ಒದಗಿಸಲಾಗುತ್ತಿದೆ. ಈ ಕಾರ್ಯಕ್ಕೆ ಪೈಪ್, ನಲ್ಲಿ ಅಥವಾ ಡ್ರಿಪ್ಪರ್ ವ್ಯವಸ್ಥೆ ಮಾಡಬೇಕಾಗುತ್ತದೆ. ಇದಕ್ಕೆ ಹನಿ ನೀರಾವರಿ ಅಥವಾ ಡ್ರಿಪ್ ನೀರಾವರಿ ಎಂದು ಕೂಡ ಕರೆಯುತ್ತೇವೆ. ಮತ್ತೊಂದು ವಿಧ ಸ್ಪಿಂಕ್ಲರ್ ನೀರಾವರಿ. ಈ ವ್ಯವಸ್ಥೆಯಲ್ಲಿ ನೀರಿನಲ್ಲಿ ಒತ್ತಡ ಸೃಷ್ಟಿಸಿ ಬೀಳಿಸುವುದಾಗಿದೆ. ಪೈಪ್ ಮತ್ತು ನಾಜಲ್ ಮೂಲಕ ಮಳೆಯ ರೂಪದಲ್ಲಿ ಬೆಳೆಗಳಿಗೆ ನೀರನ್ನು ಬಳಸಲಾಗುತ್ತದೆ. ಈ ಯೋಜನೆಯ ಮೌಲ್ಯಮಾಪನದಿಂದ ಸೂಕ್ಷ್ಮ ನೀರಾವರಿ ವ್ಯವಸ್ಥೆಯಿಂದ ಜಲ ಸಂಪನ್ಮೂಲಗಳ ದಕ್ಷತಾ ಬಳಕೆಯು 30-70% ಸುಧಾರಿಸಿದೆ. ಈ ವ್ಯವಸ್ಥೆಯಿಂದ